ಪ್ರಾಧಿಕಾರದ ಅಧ್ಯಕ್ಷರೂ ಆದ ಉಮೇಶ್ ಎಂ ಅಡಿಗ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭ. ಉಭಯ ಸದನಗಳಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ. ರಾಜ್ಯದಲ್ಲಿ 270 ಐಟಿಐ ಕಾಲೇಜುಗಳ ಪೈಕಿ 155 ಐಟಿಐಗಳನ್ನು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ. ಕೇಂದ್ರದ ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ನಾಯಕ ಆಸ್ಕರ್ ಫರ್ನಾಂಡಿಸ್ ನಿಧನ. ಪ್ರಧಾನಮಂತ್ರಿ ಸೇರಿ ಗಣ್ಯರ ಕಂಬನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:50 ಹಾಗೂ 57 ಸೆಕೆಂಡುಗಳು. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಚೇಂಪಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಐತಾಳ್ ಮತ್ತು ಅಧ್ಯಕ್ಷರಾದ ಜಿ ಅಸ್ತಿಕಾ ಶಾಸ್ತ್ರಿ ಇವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಖಚಿತ, ಸಾವು ನಿಶ್ಚಿತ, ಆದರೆ ಆತ್ಮಹತ್ಯೆ ಮಹಾಪಾಪ. ಖಿನ್ನತೆ, ಒಂಟಿತನ, ವ್ಯಾಪಾರದಲ್ಲಿ ನಷ್ಟ, ಪ್ರೇಮ ವಿಫಲತೆ, ಮಾದಕ ವಸ್ತುಗಳ ದುರ್ಬಳಕೆ, ಕೌಟುಂಬಿಕ ಕಲಹ ಮತ್ತು ಆರ್ಥಿಕ ಮುಗ್ಗಟ್ಟು, ಸಮಸ್ಯೆ ಯಾವುದೇ ಇರಲಿ, ಆತ್ಮಹತ್ಯೆಯೊಂದೇ ಪರಿಹಾರವಲ್ಲ. ಆಪ್ತರ ಜೊತೆಯಲ್ಲಿ ಸಮಸ್ಯೆಗಳನ್ನು ಮನವಿಚ್ಚೆ ಚರ್ಚಿಸಿ ಇಲ್ಲವೇ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರನ್ನ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0824295318. ಸೆಪ್ಟೆಂಬರ್ 10ರಂದು ಅಂತಾರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವ ದಿನದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಇವರ ಪ್ರಕಟಣೆ. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2021. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8448447715ಕ್ಕೆ ಕರೆ ಮಾಡಿ. ಪ್ರಕಟಣೆ. ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ಚೇಂಪಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಐತಾಳ್ ಮತ್ತು ಅಧ್ಯಕ್ಷರಾದ ಜಿ ಅಸ್ತಿಕಾ ಶಾಸ್ತ್ರಿ ಇವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುಗರೇ ನಮಸ್ಕಾರ. ಹಸು ಸಾಕಣೆ ಎನ್ನುವಂತಹದ್ದು ಸಾಮಾನ್ಯವಾಗಿ ಬರೀ ರೈತ ಕೇಂದ್ರಿತ ಅಲ್ಲ. ಇದರ ಜೊತೆ ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ತಮ್ಮದೇ ಆದಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತವೆ. ಹೈನುಗಾರಿಕೆಯಲ್ಲಿ ಹಾಲಿನ ಉತ್ಪಾದನೆಯ ಜೊತೆ ಜೊತೆಗೆ ಹೈನುಗಾರರ ಅಭಿವೃದ್ಧಿ ಆಗಬೇಕು, ಜೊತೆಗೆ ಈ ಸಹಕಾರ ಸಂಘದ ಮೂಲಕ ಒಟ್ಟು ಹಾಲಿನ ಒಂದು ಕ್ಷೇತ್ರವು ಕೂಡ ಅಭಿವೃದ್ಧಿ ಆಗಬೇಕು ಎನ್ನುವಂತಹ ಒಂದು ದೃಷ್ಟಿಕೋನ ಇದರ ಹಿನ್ನೆಲೆಯಲ್ಲಿದೆ. ಇವತ್ತು ನಮ್ಮ ಜೊತೆಗೆ ಚೇಂಪಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರಿದ್ದಾರೆ. ಚೇಂಪಿ ಹಾಲು ಉತ್ಪಾದಕರ ಸಹಕಾರ ಸಂಘ ಯಾವ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇದೆ, ಹೈನುಗಾರರ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಹೈನುಗಾರಿಕೆ ಎದುರಿಸುವಂತಹ ಒಂದು ಸವಾಲುಗಳು ಏನೇನು, ಈ ಎಲ್ಲ ವಿಚಾರದ ಬಗ್ಗೆ ಅವರ ಜೊತೆಗೆ ನಾವು ಮಾತುಕತೆಯನ್ನ ಮಾಡೋಣ. ನಮಸ್ಕಾರ ಕೃಷ್ಣಮೂರ್ತಿಯವರೇ. ನಮಸ್ತೆ. ಜೊತೆಗೆ ಆಸ್ತಿಕ ಶಾಸ್ತ್ರಿಯವರು ಇದ್ದಾರೆ, ಇವರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು. ಆಸ್ತಿಕ ಶಾಸ್ತ್ರಿಯವರು ನಮಸ್ಕಾರ. ನಮಸ್ಕಾರ. ಆಸ್ತಿಕ ಶಾಸ್ತ್ರಿಯವರೇ, ನಿಮ್ಮಿಂದಲೇ ಪ್ರಶ್ನೆಯನ್ನ ಪ್ರಾರಂಭ ಮಾಡ್ತೇನೆ. ಈ ಹಾಲು ಉತ್ಪಾದನೆ ಅಥವಾ ಒಂದು ಹೈನುಗಾರಿಕೆ ಎನ್ನುವಂತಹದ್ದು ಎಷ್ಟೊಂದರ ಮಟ್ಟಿಗೆ ಸವಾಲಿನ ಕೆಲಸ ಅಂತ? ಹೈನುಗಾರಿಕೆ ಅಂತ ಹೇಳಿದ್ರೆ ಭಾರಿ ಸವಾಲಿನ ಕೆಲಸವೇ. ಮನೆಯಲ್ಲಿ 24 ಗಂಟೆಗೂ 12 ತಿಂಗಳು ಕೂಡ ಮನೆ ಬಿಟ್ಟು ಹೊರಗೆ ಹೋಗುವಾಗಿಲ್ಲ. ಮಕ್ಕಳ ಹಾಗೆ ಅವ್ರನ್ನ ಸಾಕಬೇಕು. ಸಮಯಕ್ಕೆ ಸರಿಯಾಗಿ ಆಹಾರ, ನೀರು, ಹೊರಗೆ ಕಟ್ಟುವುದು, ಹಾಲು ಕರೆಯುವುದು, ನಂತರ ಹಾಲನ್ನ ಡೈರಿ ತಗೊಂಡು ಹೋಗುವುದು ಅಂತ ಒಟ್ಟಾರೆ 12 ಗಂಟೆ ಕೆಲಸ ಇದೆ. ಮತ್ತೆ ಆಗಾಗ್ಗೆ ಅವಕ್ಕೆ ಕಾಯಿಲೆ ಬರುವುದು, ಅವರನ್ನ ಮಕ್ಕಳ ಹಾಗೆ ನೋಡಬೇಕು, ಭಾರಿ ಸವಾಲಿನ ಕೆಲಸವೇ. ಈ ಕಾಲಮಾನದಲ್ಲಿ ಅಂತೂ ಭಾರಿ ಸವಾಲಿನ ಕೆಲಸ. ಕಳೆದ 3 ಅವಧಿಗೆ ನೀವು ಅಧ್ಯಕ್ಷರಾಗಿ ದುಡಿದಂತವರು, ಈ ಒಂದು ಸಹಕಾರ ಸಂಘದ ಒಂದು ಅಭಿವೃದ್ಧಿಯನ್ನು ಯಾವ ರೀತಿ ನೀವು ಗುರುತಿಸ್ತೀರಿ? ನಮ್ಮ ಸಹಕಾರ ಸಂಘ ಪ್ರಾರಂಭ ಆಗಿ 35 ವರ್ಷ ಆಯ್ತು. ಪ್ರಾರಂಭದಲ್ಲಿ ದಿನವಹಿ 100-200 ಲೀಟರ್ ಹಾಲನ್ನ ಕಲೆಕ್ಷನ್ ಮಾಡ್ತಾ ಇತ್ತು. ಈಗ ಸದ್ಯಕ್ಕೆ 1,000 ಲೀಟರ್ ಹಾಲಿನ ಪ್ರೊಕ್ಯೂರ್ಮೆಂಟ್ ನಮ್ಮ ಸಂಘದಲ್ಲಿ ಆಗ್ತದೆ. ಈ ಕರಾವಳಿಯಲ್ಲಿ ಉಡುಪಿ ಕುಂದಾಪುರದ ಮಧ್ಯದಲ್ಲಿ ನಮ್ಮ ಚೇಂಪಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬರುವಷ್ಟು ಹಾಲು ಮತ್ತೆ ಯಾವ ಸಂಘಕ್ಕೂ ಬರುವುದಿಲ್ಲ. ಅಂದ್ರೆ ಇಲ್ಲಿ ಹೈನುಗಾರರು ಒಳ್ಳೆಯವರು, ನಮ್ಮ ಸಂಘದ ಆಡಳಿತ ಚೆನ್ನಾಗಿರ್ತದೆ, ಚೆನ್ನಾಗಿದೆ. ಆದ್ರಿಂದ ಎಲ್ಲರೂ ಹಾಲನ್ನು ಇಲ್ಲಿ ನಮಗೆ ವ್ಯಾಪ್ತಿ ಇದೆ, ಗ್ರಾಮದ ವ್ಯಾಪ್ತಿ ಇದೆ. 2 ಗ್ರಾಮಗಳಿಗೆ ಸರಿಯಾಗಿ ಒಂದು ಸಹಕಾರ ಸಂಘ. ಗ್ರಾಮದ ಸುಮಾರು 60% ಹಾಲನ್ನ ಸಪ್ಲೈ ಮಾಡ್ತಾರೆ, ಗುಣಮಟ್ಟದ ಹಾಲು. ಎಷ್ಟು ಸದಸ್ಯರು ಇದ್ದಾರೆ ಅಂತ ಹೇಳಿ? ಸದಸ್ಯರು ನಮ್ದು 240 ಜನ ಹಾಲು ಹಾಕುವವರಿದ್ದಾರೆ. ಮತ್ತೆ ನಾನ್ ಹಾಲು ಹಾಕುವವರು ಅಂತ ಒಂದು 500 ಜನ ಇದ್ದಾರೆ. ಒಟ್ಟಿಗೆ ಒಂದು 700-800 ಜನರ ಒಂದು ಸಂಸ್ಥೆ ಇದೆ. ಈಗ ಹೈನುಗಾರಿಕೆಯಲ್ಲಿ ಒಂದು ಕಾಲದಲ್ಲಿ ತೊಡಗಿಸಿಕೊಂಡು ಈಗ ಹೈನುಗಾರಿಕೆ ಲಾಭದಾಯಕ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳಿವೆ ಅಂತ ಹೇಳಿ ಬಿಟ್ಟು ಹೋದವರಿದ್ದಾರೆ? ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಏನು ಪ್ರಮುಖವಾದಂತಹ ಕಾರಣ? ಪ್ರಮುಖ ಕಾರಣ ಅಂದ್ರೆ ಈಗಿನ ಜೀವನ ಶೈಲಿ ಮತ್ತೆ ಹಪಹಪ್ಯ ಜೀವನದಲ್ಲಿ ಇದು ಬೇಡಾಗಿದೆ ಜನಗಳಿಗೆ. ಸಮಾಜ ಜೀವನ ಬೇಕಾಗ್ತದೆ, ಸಗಣಿ ವಾಸನೆ ಬರ್ತದೆ. ಮತ್ತೆ ನಾನು ಹೇಳಿದಾಗೆ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಅದು ಮನೆ ಹೆಂಗಸರಿಗಂತೂ ಅವು ಗಟ್ಟಿ ಕೇಳಿದ್ರೆ ಅವ್ರ ಅಪ್ಪನ ಮನೆಗೂ ಹೋಗ್ಲಿಕ್ಕಿಲ್ಲ ಅಂತ. ಮತ್ತೆ ಶೋಕಿ ಈಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಜನಗಳು ಕೇಳೋದು ಶೋಕಿ ಅಲ್ವಾ? ನಿಜ ಹೇಳಬೇಕಂದ್ರೆ ನಮ್ಮ ಈ ಬ್ರಾಹ್ಮಣ ಸಮಾಜದಲ್ಲಿ 100-70 ಜನರ ಮನೆಯಲ್ಲಿ ಈಗ ಹಸು ಇಲ್ಲ. ಬಾರಿ ವಿಷಾದಿಂದ ಹೇಳ್ತಾ ಇದ್ದೆ. ನಮಗೆ ಗೋಮಾತೆ ಅಂದ್ರೆ ಗೋಗ್ರಾಸ ಕೊಡಬೇಕು, ಮತ್ತೊಂದು ಮಾಡ್ಬೇಕಂತ ನಾವು ಹೋದಲ್ಲೆಲ್ಲ ಭಾರಿ ಸಂಪ್ರದಾಯ ಇದೆ, ಭಾರಿ ಭಾಷಣ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಬಂದು ನೋಡಿದ್ರೆ ಗೋಗ್ರಾಸಕ್ಕೆ ದನ ಇಲ್ಲ, ಗೋಮಯಕ್ಕೆ ಸಗಣಿ ಇಲ್ಲ ಅಂತ ಒಂದು ದುರಂತದ ಸನ್ನಿವೇಶ ಈಗ ತಯಾರಾಗ್ತಾ ಇದೆ. ಈಗ ಒಂದು ಕಾಲದಲ್ಲಿ ಕೂಡು ಕುಟುಂಬ ಇದ್ದಂತಹ ಒಂದು ಪದ್ಧತಿಯಲ್ಲಿ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಯುವಕರೆಲ್ಲ ಪೇಟೆ ಸೇರಿದ್ದಾರೆ, ಹಳ್ಳಿಯಲ್ಲಿ ಹಿರಿಯ ನಾಗರಿಕರು ಇದ್ದಾರೆ. ಇದು ಕೂಡ ಒಂದು ಸಮಸ್ಯೆ ಆಗಿದೆಯಾ? ಖಂಡಿತ. ಈಗ ಎಲ್ಲ ಮಕ್ಕಳು ಯುವ ಜನರೆಲ್ಲ ಪೇಟೆಗೆ ಸೇರ್ತಾರೆ, ಅವರಿಗೂ ಅನಿವಾರ್ಯ ಆಗಿದೆ. ನಮ್ಮಲ್ಲಿ ಉದ್ಯೋಗಾವಕಾಶಗಳು ಅಷ್ಟೊಂದಿಲ್ಲ, ಮತ್ತೆ ಮನೆಯಲ್ಲೇ ಇದ್ರೆ ಅವ್ರಿಗೆ ಸಂಬಳ ಕೊಡುವರು ಯಾರು? ಇದರಿಂದ ಬಂದದ್ದು ಇದಕ್ಕೆ ಅಲ್ಲಿಂದಲ್ಲಿಂದ ಜೀವನವನ್ನು ನಡೆಸಿಕೊಂಡು ಹೋಗಬಹುದು ವಿನಃ ಏನು ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಒಬ್ರಿಬ್ರು ಜೀವನ ನಡೆಸಬಹುದು, 4-6 ಜನ ಕೂಡು ಕುಟುಂಬಕ್ಕಂತೂ ಸಾಧ್ಯವೇ ಇಲ್ಲ ಈಗ. ಅಂತ ಪರಿಸ್ಥಿತಿ, ಅವರು ಬೇರೆ ಕಡೆ ಹೋಗಲೇಬೇಕು. ಮತ್ತೆ ನಾನು ಹೇಳಿದಂಗೆ ಈ ಶೋಕಿ ಜೀವನದಿಂದ ಯಾರು ಹಳ್ಳಿ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡುವುದಿಲ್ಲ, ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಆಗ್ತಾ ಇದೆ. ಆದ್ರೆ ಈಗ ಕೊರೋನಾ ಬಂದೆಸೆಯಿಂದ ಎಲ್ಲಿಗೆ ಹಳ್ಳಿ ವಾಪಸ್ ಬರ್ತಾ ಇದ್ದಾರೆ ಸುಮಾರಾಗಿ. ಈಗ ಕಳೆದ 2 ವರ್ಷಗಳಲ್ಲಿ ಏನು ಬದಲಾವಣೆ ಕಂಡಿದೆ? ಬದಲಾವಣೆ ಕಂಡಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಡಲು ಬಿಟ್ಟು ಭೂಮಿ ಇದ್ದಿತ್ತು ಮೊದಲು, ಅದೆಲ್ಲ ಈಗ ಸಾಗುವಳಿ ಆಗ್ತಾ ಇದೆ. ತರಕಾರಿ ಮನೆಯಲ್ಲೇ ಮೊದಲು ಎಲ್ಲದನ್ನು ಪೇಟೆಗೆ ಹೋಗಿ ತಗೊಂಡು ಬರ್ತಾ ಇದ್ರೆ, ಈಗ ಸುಮಾರಿಗೆ ಜನರಲ್ಲಿ ಸ್ವಾವಲಂಬನೆ ತರಕಾರಿ ಬಗ್ಗೆ ಬಂದಿದೆ. ಸುಮಾರು 100-140 ಜನ ಈಗ ಅವ್ರ ಮನೆಗೆ ಬೇಕಾದ ತರಕಾರಿನ ಅವರೇ ಬೆಳೀತಾರೆ, ಶುದ್ಧ ಸಾವಯವ ಅಂತ ಹೇಳ್ಬೋದು. ಮನೆಯಲ್ಲಿ ಬೆಳೆದ್ರೆ ಅದು ತೀರ ವಿಷ ಹಾಕುವುದಿಲ್ಲ, ಅದಕ್ಕೆ ಅಂತೂ ಅದೊಂದು ಪರಿಣಾಮ ಉಂಟು. ಹೈನುಗಾರಿಕೆಯಲ್ಲಿ ಹೈನುಗಾರಿಕೆಯಲ್ಲೂ ಸುಮಾರು ಯುವಜನರು ಈಗ ಮಿನಿ ಮಿನಿ ಡೈರಿಗಳನ್ನೆಲ್ಲ ಮಾಡಿದ್ದಾರೆ. ದಿವಸ 100-200 ಲೀಟರ್ ಹಾಲು ಕರೆಯುವಂತ ದನಗಳನ್ನೆಲ್ಲ ಇಟ್ಟು ಅಂತೂ 100-200 ಲೀಟರ್ ಡೈರಿ ಮಾಡಿದ್ದಾರೆ. ಅಂತೂ ಪುನಃ ಹಳಿಗೆ ಬರ್ತಾ ಉಂಟು ಸುಮಾರಿಗೆ ಕೊರೋನಾ ದೇಶದಿಂದ. ಈಗ ನಿಮ್ಮ ಸಂಘದಲ್ಲಿಯೂ ಕೂಡ ಹಾಗೆ ದೊಡ್ಡ ಮಟ್ಟಿನ ಡೈರಿ ಇಟ್ಕೊಂಡು ಇದ್ದಾರೆ? ಒಂದು 3-4 ಜನ ಇದ್ದಾರೆ. ಈಗ ಇಲ್ಲಿ ಇವತ್ತು ಸಂದರ್ಶನಕ್ಕೆ ಒಬ್ಬಳು ಬರ್ತಾಳೆ, ಮಲ್ಲಿಕಾ ಅಂತ ಹೇಳಿ, ಒಳ್ಳೆ ಹುಡುಗಿ ಅವಳು. ಅವಳು ಬಾರಿ ಸಾಹಸ ಮಾಡ್ತಾ ಇದ್ದಾಳೆ, ಒಂದು 15-20 ದನಗಳನ್ನ 25 ಲೀಟರ್ ಹಾಲು ಕೊಡುವ ದನಗಳನ್ನ ಇಟ್ಕೊಂಡಿದ್ದಾಳೆ, ಮಾಡ್ತಾಳೆ, ಬಾರಿ ಒಳ್ಳೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾಳೆ. ಮತ್ತೆ ಅಲ್ಲೆಲ್ಲ ಅಲ್ಲಿ ಅವಳ ಮನೆ ಹತ್ತಿರದ ಎಲ್ಲ ದನ ಇಲ್ಲಿದ್ದ ಮನೆಯವರಿಗೆ ಅವಳದ್ದೇ ಹಾಲು ಸಪ್ಲೈ ಹೆಚ್ಚಾದ ಹಾಳೆ ನಮ್ ಡೈರಿ ತರ್ತಾಳೆ. ದಿವಸಕ್ಕೊಂದು 100-150 ಲೀಟರ್ ಹಾಲು ಇಲ್ಲಿಗೆ ಹಾಕ್ತಾಳೆ. ಮತ್ತೆ ಹಾಗೆ ಉದಯ ಪೂಜಾರಿ ಅಂತ ಒಬ್ಬ ಇದ್ದ, ಶೇಖರ ಅಂತಿದ್ದ, ನಂತರ ನಮ್ಮ ಪದಾಧಿಕಾರಿ ಯಶೋಧ ಭಂಡಾರ್ತಿ ಅಂತಿದ್ದಾಳೆ. ಒಂದು 4-5 ಜನ ಒಂದು 40 ಲೀಟರ್ 50 ಲೀಟರ್ 20-25 ಲೀಟರ್ ಹಾಲು ಕೊಡುವಂತ ಒಂದು ಮಿನಿ ಡೈರಿಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಕಾರ್ಯದರ್ಶಿಯವರನ್ನ ಮಾತಾಡಿಸ್ತಾನೆ ಕೃಷ್ಣಮೂರ್ತಿಯವರೇ, ಈಗ ಚೇಂಪಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೀವು ಕಳೆದ 3 ದಶಕಗಳಿಂದ ನೋಡ್ಕೊಂಡು ಬಂದಿದ್ದೀರಿ, ಯಾವ ರೀತಿ ಬದಲಾವಣೆ ಆಗಿದೆ, ಏನು ಒಂದು ಹೆಚ್ಚುಗಾರಿಕೆ ಇದೆ? ನಾನು ಸೇರುವಾಗ ದಿನವೇ 100 ಲೀಟರ್ ಸಂಗ್ರಹಣೆ ಆಗ್ತಾ ಇದೆ, ಇವಾಗ 1000 ಲೀಟರ್ ಆಗ್ತಾ ಇದೆ. ಮತ್ತೆ ಪ್ರತಿ ವರ್ಷ ಸದಸ್ಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೈನುಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನೀವು ಗಮನಿಸಿದ ಹಾಗೆ ಈಗ ಹಾಲು ಉತ್ಪಾದಕರಲ್ಲಿ ಏನೇನು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ನಿಮ್ಮ ಒಂದು ಪ್ರದೇಶದಲ್ಲಿ? ಸವಾಲು ಏನಂದ್ರೆ, ಇವಾಗ ಇತ್ತೀಚೆಗೆ ದನ ಬೆದಗೆ ಬಂದಲ್ಲಿ ಕೃತಕ ಗರ್ಭಿಣಿ ಮಾಡ್ತೇವೆ, ಅದು ಪುನಃ ಪುನಃ ರಿಪೀಟ್ ಆಗ್ತಾ ಇದೆ, ಅದೇ ಒಂದು ದೊಡ್ಡ ಸವಾಲು. ತನ ನಿಲ್ಲುವುದಿಲ್ಲ ಅಂತ ಹೀಟಿಗೆ ಬಂದನ ಕೃತಕ ಗರ್ಭಿಣಿ ಮಾಡಿದ್ರು ಸಹ ಪುನಃ ಪುನಃ ಬೆದಗೆ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಹೀಗಾಗ್ತಾ ಇದೆ? ಆ ಹೀಟಿ ಬಂದಲ್ಲಿ ನಮ್ಮ ಪಶುವೈದ್ಯರು, ಒಕ್ಕೂಟದ ಪಶುವೈದ್ಯರು ಹೇಳೋ ಪ್ರಕಾರ, ಬೆದೆಗೆ ಬಂದಲ್ಲಿ ಕೆಲವು ರಾಸುಗಳಿಗೆ ಅಣ್ಣಾಣು ಉತ್ಪತ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಮಾಡ್ಬೇಕಂತ ಹೇಳ್ತಾರೆ, ಅವರು ಬಂದು ಮಾಡಿ ಹೋಗ್ತಾರೆ. ಮತ್ತೆ ಪ್ರತಿ 6 ತಿಂಗಳಿಗೆ ಬಂಜೆತನ ಶಿಬಿರ ಮಾಡ್ತೇವೆ, ಆ ಬಂಜೆತನ ಶಿಬಿರದಿಂದ ಆದಷ್ಟು ದನ ಆದಷ್ಟು ರಿಪೀಟ್ ಬಂದು ಗಬ್ಬ ನಿಲ್ಲುತ್ತದೆ. ಈಗ ಪೋಷಕಾಂಶದಲ್ಲಿ ಉಂಟಾಗುವಂತಹ ಒಂದು ವ್ಯತ್ಯಾಸ ಇದಕ್ಕೆ ಕಾರಣ ಇರಬಹುದು, ಅದು ಒಂದು ಕಾರಣ ಅಂತ ಹೇಳ್ತಾರೆ. ಇವಾಗ ನಾವು ಎಲ್ಲ ಹಾಲು ಕೊಡುವ ರೈತರಿಗೆ ಲವಣ ಮಿಶ್ರಣವನ್ನು ಕೊಡ್ತೇವೆ, ಲವಣ ಮಿಶ್ರಣ ಕೊಡೋದ್ರಿಂದ ಬೆದೆಗೆ ಬಂದ ದನು ಒಂದು 30% ಪಾಸಿಬಿಲಿಟಿ ಜಾಸ್ತಿ ಅಂತ ಡಾಕ್ಟರ್ ಹೇಳ್ತಾರೆ, ಅದನ್ನು ಇವಾಗ ನಾವು ಕೊಡ್ತಾ ಇದ್ದೇವೆ. ಈಗ ಬೇರೆ ಬೇರೆ ಪ್ರದೇಶಗಳಲ್ಲಿ ನೋಡಿದ ಹಾಗೆ ಒಂದಷ್ಟು ದೇಶಿ ತಳಿಗಳನ್ನು ಕೂಡ ಅಭಿವೃದ್ಧಿ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡುವುದನ್ನು ನೋಡ್ತೀನಿ. ಅವು ಗಿರ್ ತಳಿ ಇರಬಹುದು, ಮಲೆನಾಡ ಗಿಡ್ಡ ಇರಬಹುದು, ಅಂತಹ ಪ್ರಯತ್ನ ನಿಮ್ಮ ಊರಿನಲ್ಲಿ ನಡೀತಾ ಇದೆಯಾ? ಇಲ್ಲ ಇಲ್ಲ, ನಮ್ಮಲ್ಲಿ ಮಾಡುವುದಿಲ್ಲ. ಇಲ್ಲಿ HF, JERSY. ಈ HF ಮತ್ತು ಜರ್ಸಿ ಏನು ವ್ಯತ್ಯಾಸ ಗುಣಮಟ್ಟದ ಹಾಲಿನಲ್ಲಿ? HF ದನ ಹಾಲಿನಲ್ಲಿ ಜಾಸ್ತಿ ಇಳುವರಿ ಕೊಡ್ತದೆ, ಜರ್ಸಿ ದನ ಸ್ವಲ್ಪ ಕಡಿಮೆ, ಆದ್ರೆ ಫ್ಯಾಟ್ ಜಾಸ್ತಿ ಜರ್ಸಿ ದನದಲ್ಲಿ, HF ದನದಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ. ಈಗ ಒಂದು ಗುಣಮಟ್ಟದ ಹಾಲಿನ ಉತ್ಪಾದನೆ ಮಾಡಬೇಕಿದ್ರೆ ರೈತರು ಏನೇನು ಅಂಶವನ್ನೆಲ್ಲ ಗಮನಿಸಬೇಕಾಗ್ತದೆ? ಗುಣಮಟ್ಟದ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ರೈತರು ಪ್ರತಿ ರಾಸುವಿಗೆ ಲವಣ ಮಿಶ್ರಣ ದಿನವೀ 50 ಗ್ರಾಂ ಕೊಡಬೇಕು, 6 ತಿಂಗಳಿಗೊಮ್ಮೆ ಹೊಟ್ಟೆಹುಳ ಜಂತು ನಿವಾರಣಾ ಔಷಧಿ ಕೊಡಬೇಕು, ಮತ್ತೆ ಯೂರಿಯಾ ಕಾಕಂಬಿ ಬಿಲ್ ಅಂತ ಇದೆ ಅದನ್ನ ದಿನವೀ ಕೊಡಬೇಕು, ಮತ್ತು ನಂದಿನ ಪಶು ಆಹಾರವನ್ನು ಕೊಡ್ತಾ ಇರಬೇಕು, ಇದರಿಂದ ಹಾಲಿನ ಗುಣಮಟ್ಟ ವೃದ್ಧಿಯಾಗುತ್ತೆ. ಈಗ ನೇರವಾಗಿ ಸಿಗುವಂತಹ ಈ ಪಶು ಆಹಾರದ ಬದಲಿಗೆ ಸ್ವತಃ ಬೇರೆ ಬೇರೆ ಉತ್ಪನ್ನವನ್ನು ತಕೊಂಡು ಬಂದು ಅದನ್ನ ಪೌಡರ್ ಮಾಡಿ ಮಿಕ್ಸ್ ಮಾಡಿ ಒಂದು ಪಶು ಆಹಾರವನ್ನು ತಯಾರು ಮಾಡುವಂತಹ ಅಭ್ಯಾಸವೂ ಕೂಡ ಕೆಲವು ಕಡೆ ಇರ್ತದೆ. ಯಾವುದು ಒಳ್ಳೇದಂತ ಹೇಳ್ತೀರಿ? ನನ್ನ ಪಶು ಆಹಾರ ಒಳ್ಳೇದು. ಯಾಕೆ? ಅದರಲ್ಲಿ ಪೂರಕವಾದ ಅಂಶ, ಖನಿಜಾಂಶ, ಕಚ್ಚಾ ಪದಾರ್ಥವಾದ ಪ್ರತಿಯೊಂದು ಉಂಟು ಅದರಲ್ಲಿ. ಆದ್ರಿಂದ ನಂದಿನಿ ಲವಣ ಮಿಶ್ರಣ ಒಳ್ಳೇದು. ನಂದಿನಿ ಪಶು ಆಹಾರ ಒಳ್ಳೇದು. ಸ್ವತಃ ತಯಾರು ಮಾಡಿದ್ರೆ ಮಿಶ್ರಣ ಮಾಡುದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈ ಆಹಾರದ ಬದಲಾವಣೆ ಆಗಿದ್ದು ಹಾಲಿನ ಒಂದು ಇಳುವರಿಯಲ್ಲಿ ಕೂಡ ವ್ಯತ್ಯಾಸ ಕಂಡು ಬರುತ್ತೆ. ಈಗ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಹಾಲಿನ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ? ಮಳೆಗಾಲದಲ್ಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಹಾಲು ಕಡಿಮೆ. ಯಾಕಂದ್ರೆ ದನ ಹೆಚ್ಚಾಗಿ ಹಟ್ಟಿಯಲ್ಲೇ ಇರುತ್ತೆ, ಹೊರಗಡೆ ಹೋಗೋದಿಲ್ಲ. ಮತ್ತೆ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ದನಿಗೆ ಹಾಕುವಂತ ಆಹಾರ ಕಡಿಮೆ ಆಗುತ್ತೆ, ಆವಾಗ ದನದ ಇಳುವರಿ ಕಡಿಮೆ ಆಗುತ್ತೆ. ಬೇಸಿಗೆಯಲ್ಲಿ ಹೆಚ್ಚಾಗಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಕೊರೋಕುವ ಸೀಸನ್, ಆವಾಗ ಹಾಲು ಜಾಸ್ತಿ ಆಗುತ್ತೆ ಅಲ್ಲಿ. ಆಸ್ತಿಕ್ ಶಾಸ್ತ್ರಿಯವರೇ, ಈ ಆಹಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಇತ್ತೀಚಿನ ವರ್ಷಗಳಲ್ಲಿ ಭತ್ತ ಬೆಳೆಯುವಂತಹ ಪ್ರದೇಶವೂ ಕೂಡ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಎನ್ನುವಂತಹದ್ದು ರೈತರು ಕೂಡ ಹೇಳುವಂತಹ ಒಂದು ಮಾತು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇದು ಒಂದು ಸವಾಲು ಅಂತ ಅನಿಸ್ತಾ ಇದೆಯಾ ಡೈರಿಗೆ? ಹಾ, ಡೈರಿಗೆ ಸವಾಲೇ. ಹುಲ್ಲನ್ನ ನಾವು ಬೈ ಹುಲ್ಲನ್ನ ಘಟ್ಟದ ಮೇಲೆ ತಗೋಬರಬೇಕಾಗುತ್ತೆ. ಮತ್ತೆ ನಮ್ಮ ಊರಿನಲ್ಲಿ ಬೆಳೆದ ಹುಲ್ಲು ನಮ್ಮ ದನಗಳಿಗೆ ಸಾಕಾಗುವುದಿಲ್ಲ. ಹುಲ್ಲಿನ ಬದಲಿಗೆ ನಾವು ಆದಷ್ಟು ಹಸಿ ಹುಲ್ಲನ್ನ ಬೆಳೆಸಿ ದನಕ್ಕೆ ದಿವಸಕ್ಕೆ ಅವ್ರದ್ದು ದೇಹದ ತೂಕದ ದಾಮಾಶಯದಲ್ಲಿ ಹಸಿ ಹುಲ್ಲು ಹಾಕಿದ್ರೆ ನಮಗೆ ಪಶು ಆಹಾರವನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಬಹುದು, ಹಾಲಿನಲ್ಲಿ ಆರ್ಥಿಕತೆಯನ್ನು ಉಳಿಸಿಕೊಳ್ಬಹುದು. ನಿಜವಾಗಿ ಹೇಳೋದಿದ್ರೆ ಸರಿ, ನಿಮ್ಮ ನಿಮ್ಮ ಸಂಘದ ಸದಸ್ಯರ ಒಂದು ಮನೆಯಲ್ಲಿ ಅಥವಾ ಜಮೀನಿನಲ್ಲಿ ಯಾವ ರೀತಿಯ ಒಂದು ಹುಲ್ಲಿನ ಬೆಳವಣಿಗೆ ಆಗ್ತಾ ಇದೆ? ನಮ್ಮಲ್ಲಿ ಒಂದು 16 ಜನ ಹೈಬ್ರಿಡ್ ಹುಲ್ಲನ್ನು ಹಾಕಿ, ನೇಪೇರ್ ಹುಲ್ಲನ್ನು ಹಾಕಿ, ಅದನ್ನ ಕ್ರಮ ಪ್ರಕಾರ ಹಾಕಿ ಬೆಳೆಸ್ಕೊಂಡು ಹಾಕ್ತಾ ಬಂದಿದ್ದಾರೆ. ಮತ್ತೆ ಉಳಿದವರೆಲ್ಲ ಏನಂದ್ರೆ ಹಸಿ ಹುಲ್ಲು, ಮಳೆಗಾಲದಲ್ಲಿ ಬೇಕಾದಷ್ಟು ಹಸಿ ಹುಲ್ಲು ಸಿಗ್ತದೆ ಭೂಮಿಯಲ್ಲಿ, ಅದರಲ್ಲಿ ಪೋಷಕಾಂಶ ಸ್ವಲ್ಪ ಕಡಿಮೆ ಇರ್ತದೆ, ಆದ್ರೂ ತಂದು ಹಾಕ್ತಾರೆ, ಸಾಕಾಗ್ತದೆ. ವೈಶಾಖದಲ್ಲಿ ಮಾತ್ರ ಹಸಿ ಹುಲ್ಲಿನ ಪ್ರಮಾಣ ಕಡಿಮೆ ಆಗ್ತದೆ, ಆವಾಗ ನಾವು ಬೆಳೆಸಿದ ಹುಲ್ಲೇ ಉತ್ತಮ ಅಂತ ನನ್ನ ಅಭಿಪ್ರಾಯ. ಈಗ ಇತ್ತೀಚಿನ ದಿವಸಗಳಲ್ಲಿ ಈಗ ಈ ಜೋಳದ ಒಂದು ಟ್ರೇಗಳಲ್ಲಿ ಬೆಳೆದು ಅದನ್ನು ಕೂಡ ಹಾಕುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದನ್ನು ನೋಡಿದೀವಿ. ನಿಮ್ಮ ಒಂದು ಸಂಘದ ಸದಸ್ಯರಲ್ಲಿ ಇಂತಹ ಒಂದು ಪ್ರಯತ್ನ ಮಾಡಿದ್ದಾರೆ? ಒಬ್ಬರು ಮಾಡಿದ್ದಾರೆ. ಈ ಬಗ್ಗೆ ಜನರಿಗೆ ಮಾಹಿತಿ ಇದೆಯಾ? ಜನರಿಗೆ ವಿಷಯ ಎಲ್ಲ ತಿಳಿದಿದೆ. ನಮ್ಮ ಜನಗಳು ನಿಜವಾಗಿ ಹೇಳಿದ್ರು ನಮ್ಮನೆ ಸೋಂಬೇರಿಗಳು, ಫಸ್ತನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವುದೇ ಇಲ್ಲ, ಸಾಹಸ ಮಾಡುವುದಿಲ್ಲ. ಇದ್ದದ್ರೊಳಗೆ ನಮ್ಗೆ ಕಡಿಮೆ ಆಯ್ತು, ಹಾಲಿನ ದರ ಕಡಿಮೆ ಆಯ್ತು ಅಂತ ಹೇಳುದು ವಿನಃ ಹಾಲಿನ ಉತ್ಪಾದನೆ ಖರ್ಚಿನ ಕಡಿಮೆ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಗಮನವೇ ಕೊಡುವುದಿಲ್ಲ. ಬೋಸ ಡೈರಿಯಲ್ಲಿ ಬರ್ತದೆ ಲೆಕ್ಕಾಚಾರ ಇಲ್ಲದಷ್ಟು ಹಾಕ್ತಾರೆ, ಅದನ್ನು ಒಂದು ಲೆಕ್ಕಾಚಾರ ಇಲ್ಲ. ಈಗ ನೀವು ಹೇಳಿ, ಲೆಕ್ಕಾಚಾರ ಇಟ್ಕೊಳ್ಳುದು ಅಂದ್ರೆ ಹೇಗೆ, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು? ದನಕ್ಕೆ ಹಾಲಿಗೆ ಹಾಲಿನ ಲೀಟರ್ ಲೆಕ್ಕದಲ್ಲಿ ಪಶು ಆಹಾರ ಅಂತ ಇವರು ಹೇಳ್ತಾರೆ, ಯಾರು ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು. ಅಷ್ಟು ಹಾಕಿದ್ದೇ ಹೋದಾದ್ರೆ ಹಾಲಿನಲ್ಲಿ ಏನೂ ಲಾಭ ಸಿಕ್ಕುವುದಿಲ್ಲ. ಅದಕ್ಕೆ ನಾನು ಹೇಳಿದಾಗೆ ಆ ಹಾಲಿನ ಹಿಂಡಿ ಹಾಕೋದನ್ನ ಕಡಿಮೆ ಮಾಡಬೇಕು. ಹೇಗೆ ಮಾಡಬೇಕು ಅಂದ್ರೆ ಹಸಿ ಹುಲ್ಲನ್ನ ನಾವು ಬೆಳೆಸಿ, ಈ ನೇಪಿಯರ್ ಹೈಬ್ರಿಡ್ ತಳಿ ಹಸಿ ಹುಲ್ಲನ್ನು ಬೆಳೆಸಿ ದೇಹದ ತೂಕದ ಪ್ರಕಾರ ಒಂದು ದನಕ್ಕೆ 40-50 kg ಹಾಕಿದ್ರೆ ಖಂಡಿತ ಅರ್ಧಾಂಶ ಪಶುಹಾರವನ್ನು ಕಡಿಮೆ ಮಾಡಬಹುದು, ಅದರಲ್ಲಿ ಉಳಿತದೆ. ಈಗ ಹಸಿ ಹುಲ್ಲು ಅಥವಾ ಒಣ ಹುಲ್ಲಿನಲ್ಲಿ ಇರುವಂತಹದ್ದು ಏನು ನಾರಿನ ಅಂಶ ಜಾಸ್ತಿ ಇರ್ತದೆ, ಬೇರೆ ಪೋಷಕಾಂಶ ಕಡಿಮೆ ಇರ್ತದೆ. ಆದ್ರೂ ಹಸಿ ಹುಲ್ಲಿನಲ್ಲಿ ಎಲ್ಲ ಪೋಷಕಾಂಶಗಳು ಹೈಬ್ರಿಡ್ ಹುಲ್ಲಿನಲ್ಲಿ ಇರ್ತವೆ, ಪ್ರೋಟೀನ್ ಇರ್ತದೆ, ಎಲ್ಲವೂ ಇರ್ತವೆ. ಆದಷ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಜನರಿಗೆ ನಾವು ತಿಳಿ ಹೇಳಬೇಕು. ಅಜೋಲಾ ಏನಾದ್ರೂ ಉಪಯೋಗ ಮಾಡ್ತಾರೆ? ಅಜೋಲಾವನ್ನು ಒಮ್ಮೊಮ್ಮೆ ಟ್ರೈ ಮಾಡಿ ನೋಡಿದ್ದೇವೆ. ಯಾಕೆ ಯಶಸ್ವಿ ಆಗ್ತಾ ಇಲ್ಲ? ಯಶಸ್ವಿ ಆಗ್ತಾ ಇಲ್ಲ ಅಂದ್ರೆ ಅದು ಸಗಣಿಯಲ್ಲೇ ಬೆಳೆಸಬೇಕಲ್ಲ, ಸಗಣಿ ನೀರೆಲ್ಲ ಹಾಕೋದು ಸಿಗ್ತದಲ್ಲ, ಅಲ್ಲ ಒಂದು ಮನೆ ವಾಸನೆ ಬರ್ತದೆ, ದನಗಳನ್ನ ಹೆಚ್ಚು ಇಷ್ಟಪಡುವುದಿಲ್ಲ. ಅಂತೂ ನಿಧಾನ ಮಾಡಿ ಹಾಕಿದ್ರೆ ತಿಂತವೆ, ಒಂದು ದಿವಸಕ್ಕೊಂದು 1/2 kg ಮಿಕ್ಸ್ ಮಾಡಿ ಹಾಕಬಹುದು, ಆದ್ರೆ ಒಳ್ಳೇದೇ ಅದು, ಅಜೋಲಾ ಒಳ್ಳೇದೇ. ನಾನು ಹೇಳಿದಾಗ ನಮ್ ಜನ ಹೊಸ್ತಕ್ಕೆ ಹೋಗುದಿಲ್ಲ, ಸಾಂಪ್ರದಾಯಿಕವಾಗಿ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ, ಗೊರಗೊರ ಅಂತ ಇರ್ತಾರೆ. ಈಗ ಸಮಯಕ್ಕೆ ಸರಿಯಾಗಿ ಹಾಲಿನ ಅದೊಂದು ತಲುಪಿಸಬೇಕು ಅಂತ ಇರ್ತದೆ, ಬೆಳಿಗ್ಗೆ ಇಷ್ಟು 7 ಗಂಟೆಗೋ 8 ಗಂಟೆಗೋ ತಲುಪಿಸಬೇಕು ಅಂತ. ಎಲ್ಲರೂ ಬರ್ತಾರ ಸ್ವಲ್ಪ ತಡವಾಗ್ತದೆ? ಇಲ್ಲ ಇಲ್ಲ ಬರ್ತಾರೆ, ಯಾಕಂತ ಹೇಳಿದ್ರೆ ನಂತರ ಹಾಲನ್ನು ತಗೊಳ್ಳುದಿಲ್ಲ, ಇಲ್ಲಿ ಬೇರೆ ಸಿಬ್ಬಂದಿಗೆ ಬೇರೆ ಕೆಲಸ ಇರ್ತದೆ, ನಮ್ದೊಂದು BMC ಅದರಿಂದ ಇಲ್ಲಿ ಸ್ವಲ್ಪ ಒಂದು 5 ನಿಮಿಷ ವ್ಯತ್ಯಾಸ ಆದ್ರೆ ನಡೀತದೆ. ಬೇರೆ ಡೈರಿಗಳಲ್ಲಿ ಅಲ್ಲಿಂದ ಹಾಲು ನಮ್ಮ BMC ಬರಬೇಕಲ್ಲ, ಆ ಟೈಮಿಂಗ್ ಸರಿಯಾಗಿ ಬರಬೇಕು, ಬರಲೇಬೇಕು. ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ. ಈಗ ಸರ್ಕಾರದಿಂದಲೂ ಕೂಡ ಪ್ರೋತ್ಸಾಹ ಧನ ಒಂದು 5 ರೂಪಾಯಿ 6 ರೂಪಾಯಿ ಕೊಡ್ತಾ ಇದ್ದಾರೆ, ಇದು ರೈತರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ? ಅಲ್ಲ, ಇದು ಒಳ್ಳೆ ಅನುಕೂಲ, ಯಾಕಂದ್ರೆ ಈ 5-6 ರೂಪಾಯಿ ಸರ್ಕಾರ ಕೊಟ್ಟದ್ದು ರೈತರು ಅದನ್ನ FD ಮಾಡಬಹುದು. ಹೌದು, ಮನಸ್ಸು ಮಾಡಿದ್ರೆ FD ಮಾಡಿ ಒಟ್ಟಿಗೆ ಸಿಗ್ತದೆ, ಕೈಗೆ ಒಟ್ಟಿಗೆ ಸಿಗ್ತದೆ, ಒಂದ್ 4-6 ತಿಂಗಳಿಗೆ ಒಮ್ಮೆ ಬರ್ತದೆ. ಅದನ್ನ ಬೇರೆ ತೆಗೆದಿಟ್ರೆ ಒಳ್ಳೆ ಹಾಲು ಕೊಡುವ ರೈತನಿಗೆ ವರ್ಷಕ್ಕೊಂದು 10-20 ಸಾವಿರ ರೂಪಾಯಿವರೆಗೂ ಒಂದು FD ಮಾಡುವಂತ ಒಂದು ಸಾಧ್ಯತೆ ಉಂಟು. ಅವ ಮತ್ತೆ ಬೇರೆ ಯಾವ್ದ್ರಲ್ಲಿ ಮಾಡೋಕೆ ಸಾಧ್ಯ ಇಲ್ಲ, ಅದನ್ನೊಂದು FD ಮಾಡೋಕೆ ಆಲೋಚನೆ ಮಾಡಿದ್ರೆ ಅವನು FD ಮಾಡ್ಕೊಳ್ಬಹುದು, ಅದು ಅನುಕೂಲವೇ. ಆ ಹಣವನ್ನು ಉಪಯೋಗಿಸಿಕೊಂಡು ಹೈನುಗಾರಿಕೆಯನ್ನು ಅಭಿವೃದ್ಧಿ ಮಾಡಿದ್ದೀಯಾ? ಇಲ್ಲ, ಆ ಹಣವನ್ನ ಜನಗಳ ಅವರ ಬೇರೆ ಬೇರೆ ಅವಶ್ಯಕತೆಗಳಿಗೆ ಚಿನ್ನ ಮಾಡೋದು, ಮತ್ತೊಂದು ಮಾಡೋದು, ಇನ್ನೊಂದು ಮಾಡೋದು ಅಂತ ಅದಕ್ಕೆ ಹಾಕೊಳ್ತಾರೆ. ಹೆಂಗಸರ ವ್ಯಾಪಾರ ಅಲ್ಲ, ಹೆಚ್ಚು ಕಡಿಮೆ ಬಿಡುದಿಲ್ಲ. ಈ ಗಂಡಸರದ್ದೇ ವ್ಯಾಪಾರ ಅಂದ್ರೆ ಅವರ ಏನೇನೋ ಬಡಿ ಹಾಳು ಮಾಡ್ತಾರೆ, ಆ ಕತೆ ಬೇರೆ. ಕೃಷ್ಣಮೂರ್ತಿಯವರೀಗ ಚೇಂಪಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಅಭಿವೃದ್ಧಿಯ ಬಗ್ಗೆ, ಇಲ್ಲಿಯ ಒಂದು ಕಾರ್ಯಚಟುವಟಿಕೆ, ಏನೇನು ಸವಲತ್ತನ್ನು ನಿಮ್ಮ ಹೈನುಗಾರರಿಗೆ ಕೊಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಹೈನುಗಾರರಿಗೆ ಹಸಿರು ಹುಲ್ಲು ಬೋರ್ಡನ್ನು ಕೊಡ್ತಾ ಇದ್ದೇವೆ, ನೇಪಿಯರ್ NB20 ಕೊಡ್ತಾ ಇದ್ದೇವೆ ಉಚಿತವಾಗಿ, ಮತ್ತೆ ಗೋಬರ್ ಗ್ಯಾಸ್ ಅನಿಲಸ್ಥಾವರ ಸಹಾಯಧನ ಕೊಡ್ತೇವೆ. ಎಷ್ಟು ಘಟಕ ನಿಮ್ಮ ಒಂದು ಸಂಘದ ವ್ಯಾಪ್ತಿಯಲ್ಲಿದೆ? ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 70 ಇದೆ, 70 ಘಟಕ ಇದೆ. ಮತ್ತೆ ಲವಣ ಮಿಶ್ರಣ ಕೊಡ್ತಾ ಇದ್ದೇವೆ ರಿಯಾಯಿತಿ ದರದಲ್ಲಿ. ಮ್ಯಾಟ್ ಖರೀದಿಗೆ 20% ಸಹಾಯಧನ ಕೊಡ್ತೇವೆ. ಮತ್ ಪ್ರತಿ ವರ್ಷ ಸಾಮಾನ್ಯ ಸಭೆಯಲ್ಲಿ 1 ಲಕ್ಷ ಮೌಲ್ಯದ ಬಹುಮಾನವನ್ನು ಎಲ್ಲಾ ಹಾಲು ಉತ್ಪಾದಕರಿಗೆ ಕೊಡ್ತೇವೆ, ಪ್ರೋತ್ಸಾಹವಾಗಿ ವಸ್ತು ರೂಪದಲ್ಲಿ. ಹಸಿರು ಮೀವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಕಡ್ಡಿಯನ್ನ ಕೊಡ್ತೀರಿ ಅಂತ. ಈಗ ಸಂಪೂರ್ಣ ಆಗಬಹುದು ಅಥವಾ ನೇಪಿಯರ್ ಆಗಬಹುದು, ಹೈಬ್ರಿಡ್ ಇದನ್ನ, ಇದನ್ನ ನಿರ್ವಹಣೆ ಮಾಡುವ ಬಗ್ಗೆ ತರಬೇತಿ ಕೊಡುವಂತಹ ವ್ಯವಸ್ಥೆ ಏನಾದ್ರು ಉಂಟಾ ಮಾಡಿದ್ರ? ತರಬೇತಿ ರೈತರಿಗೆ ಗುತ್ತಲ್ಲಿದ್ರೆ ನಾವು ಸಲಹೆ ಕೊಡ್ತೇವೆ, ಈ ರೀತಿ ಮಾಡಿ ಅಂತ ಹೇಳಿ, ಒಂದೊಂದು ಫೀಟಿಗೆ ಒಂದೊಂದು ಬುಡ ನೀಡಿ ಅಂತ ಹೇಳಿ. ಈಗ ಅದರ ನಿರ್ವಹಣೆ ಮಾಡುವಂತಹದ್ದು ಕೂಡ, ಈಗ ಯಾವಾಗ ಕಟಾವು ಮಾಡಬೇಕು, ಯಾವಾಗ ಗೊಬ್ಬರ ಕೊಡಬೇಕು, ಇದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಬೇಕಾಗ್ತದೆ, ಮಾಹಿತಿ ಕೊಡ್ತಾ ಇದೆ. ಹಸಿರು ಬುಡ ನಾಟಿ ಆಗಿ ಒಂದು 15 ದಿವಸಕ್ಕೆ ಸಾರ ಕೊಡಬೇಕು, ಸಗಣಿ ನೀರು ಸರ್, ಅಷ್ಟೇ ಸರ್. ಕಡೆಗೆ ಒಂದು 30-40 ದಿವಸ ಆದ್ಮೇಲೆ ಕಟಾವು ಮಾಡಬಹುದು. ಅದೇ ಜೋಳದ ಬೀಜ ನಾವು ನವೆಂಬರ್-ಡಿಸೆಂಬರ್ ಅಲ್ಲಿ ಕೊಡ್ತಾ ಇದ್ದೇವೆ, ಮುಸುಕಿನ ಜೋಳ, ಅದು ಹೂ ಬಂದ ನಂತರ ಜಾನುವಾರು ಹಾಕಿ ಅಂತ ನಾವು ಹೇಳ್ತಾ ಇದ್ದೇವೆ. ಈಗ ಬುಸುಕಿನ ಜೋಳ ಹಾಕುವವರು ಇದ್ದಾರೆ. ಈಗ ಭೂಸ ಅಲ್ಲದೆ ಹಿಂಡಿ ಬೇರೆ ಕೊಡ್ತೀರಾ? ಕೆಲವರೆಲ್ಲ ಕೊಡ್ತಾ ಇದ್ದಾರೆ, ರಾಗಿ ಇಟ್ಟು ಜೋಳದ ಹಿಟ್ಟು ಎಲ್ಲ ಹಾಕ್ತಾ ಇದ್ದಾರೆ. ಆಮೇಲೆ ಈಗ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಬಲ್ಕ್ ಕೂಲರ್ ಅನ್ನೋ ಒಂದು ವ್ಯವಸ್ಥೆಯನ್ನು ಕೂಡ ನೀವು ಮಾಡಿಕೊಂಡಿದ್ರಿ, ಇದರ ಒಂದು ಅನುಕೂಲತೆ ಬಗ್ಗೆ ಹೇಳಿ. ಅನುಕೂಲ ಅಂದ್ರೆ ನಮ್ಮ ರೈತರಿಗೆ ಆದಷ್ಟು ಬೇಗನೆ ಹಾಲು ಇಲ್ಲಿ ತಂದುಕೊಡುವ ವ್ಯವಸ್ಥೆ ಆಗತ್ತೆ, ಮತ್ತೆ ಸ್ವತಃ ಡೈರಿಗೆ ಹಾಲಿನ ಗುಣಮಟ್ಟ ಜಾಸ್ತಿ ಆಗತ್ತೆ. ಹಾಲು ಕೂಡ ನಾವು 4 ಡಿಗ್ರಿ ಸೆಂಟಿಗ್ರೇಡ್ಗೆ ಇಳಿಸೋದ್ರಿಂದ ಹಾಲಿನ ಹಾಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ. ಇದರಿಂದ ಒಕ್ಕೂಟಕ್ಕೂ ಲಾಭ ಆಗುತ್ತೆ, ಪರಿಶುದ್ಧವಾದ ಹಾಲು ಸಿಗತ್ತೆ ಗ್ರಾಹಕರಿಗೆ. ಈಗ ದಕ್ಷಿಣ ಕನ್ನಡ ಮತ್ತು ಈ ಉಡುಪಿ ಎರಡೂ ಜಿಲ್ಲೆಗಳಲ್ಲಿ ಬೇಡಿಕೆ ಎಲ್ಲ ಇಲ್ಲೇ ಸ್ಥಳೀಯವಾಗಿ ಪೂರೈಕೆ ಆಗ್ತದೆ ಅಥವಾ ಹಾಸನದಿಂದ ಮತ್ತೆ ಬರಬೇಕಾಗ್ತದೆ? ಇವಾಗ ನಮ್ಮಲ್ಲೇ ಪೂರೈಕೆ ಆಗ್ತದೆ, ಪೂರೈಕೆ ಆಗುತ್ತೆ. ಇವಾಗ 5 ಲಕ್ಷ ಲೀಟರ್ ನಮ್ಮ ಒಕ್ಕೂಟದಲ್ಲಿ ಸಂಗ್ರಹ ಆಗುತ್ತೆ. ಇವಾಗ ಕೊರೋನಾ ದೇಶದಿಂದ ಸ್ವಲ್ಪ ಮಾರುಕಟ್ಟೆ ಸ್ಥಗಿತಗೊಂಡು ಸ್ವಲ್ಪ ಹೆಚ್ಚು ಕಡಿಮೆ 1.5 ಲಕ್ಷ ಲೀಟರ್ ಉಳಿತೆ, ಅದನ್ನ ಪೌಡರ್ ರೂಪದಲ್ಲಿ ಶೇಖರಣೆ ಮಾಡ್ತಾರೆ. ಈಗ ಹೆಚ್ಚಿನ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಮಹಿಳಾ ಸ್ವಸಹಾಯ ಸಂಘಗಳಾಗಬಹುದು ಅಥವಾ ಸ್ತ್ರೀ ಶಕ್ತಿ ಸಂಘಟನೆಗಳಾಗಬಹುದು ಹೆಚ್ಚು ಸಕ್ರಿಯವಾಗಿ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಕೇಳಿದೀವಿ. ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಸ್ತ್ರೀ ಶಕ್ತಿ ಸಂಘಗಳು ಮತ್ತು ಸ್ವಸಹಾಯ ಸಂಘಗಳು ಕೆಲಸ ಮಾಡ್ತಾ ಇವೆ? ನಮ್ಮಲ್ಲಿ ಇಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಒಬ್ರೊಬ್ರು ಇಲ್ಲ. ಇಲ್ಲ ಇಲ್ಲ. ಏನ್ ಕಾರಣ ಇರಬಹುದು? ಕಾರಣ ಅಂದ್ರೆ ಅವರ ಸ್ತ್ರೀ ಶಕ್ತಿ ಮತ್ತು ಸ್ವಸಹಾಯ ಸಂಘ ಅವ್ರದೇ ಒಂದು ಹಣಕಾಸಿನ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಈ ಹೈನುಗಾರಿಕೆ ಬಗ್ಗೆ ಅವರು ಇನ್ನೂ ಇದು ಮಾಡಿಲ್ಲ. ಹೈನುಗಾರಿಕೆ ಮಾಡ್ತಾ ಇರುವವರು ಯಾರು ಸಂಘದಲ್ಲಿ ಇಲ್ಲ. ಅವರೊಂದು ಹಣಕಾಸಿನ ವ್ಯವಸ್ಥೆಗೆ ಮಾಡಿಕೊಂಡಿದ್ದಾರೆ, ಬೇರೆ ಚಟುವಟಿಕೆ ಮಾಡಿಕೊಂಡಿದ್ದಾರೆ. ಆಸ್ತಿಕ ಶಾಸ್ತ್ರಿ ಅವರು ಈಗ ಹೇಳಿ, ಈಗ ಎಲ್ಲ ಕ್ಷೇತ್ರಗಳಿಗೂ ಕೂಡ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ, ಈ ಹೈನುಗಾರಿಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಿದೆ, ವಿಶೇಷವಾಗಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಏನು ಸಮಸ್ಯೆಗಳು ಬರ್ತಾ ಇವೆ? ಸಮಸ್ಯೆಗಳಂತ ಹೇಳಿದ್ರೆ ಊರಲ್ಲಿ ಜನಗಳದ್ದೇ ಸಮಸ್ಯೆ. ಜನ ಇದ್ದಾರ? ಜನ ಕಡಿಮೆ, ಕೆಲಸ ಮಾಡೋ ಜನ ಕಡಿಮೆ ಆಗಿದ್ದಾರೆ, ತಿರುಗಾಟ ಮಾಡೋ ಜನ ಜಾಸ್ತಿ ಆಗಿದ್ದಾರೆ. ಈಗ ಹೈನುಗಾರಿಕೆ ಮತ್ತು ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಹೇಗಿರಬೇಕು ಅಂತ? ಹೈನುಗಾರಿಕೆ ಕೃಷಿ, ಕೃಷಿ ಇದ್ದವನಿಗೆ ಹೈನುಗಾರಿಕೆ ಬೇಕೇ ಬೇಕು. ಹೈನುಗಾರಿಕೆ ಇದ್ರೆ ಅವನು ಕೃಷಿ ಉತ್ತಮವಾಗ್ತದೆ, ಇಲ್ಲದ್ರೆ ಅವನಿಗೆ ಕೃಷಿ ಅದು ಅಧೋಗತಿ ಆಗ್ತದೆ. ಈ ಹೈನುಗಾರಿಕೆಯಲ್ಲಿ ಲಾಭ ಅಂತ ಹೇಳಿದ್ರೆ ನಮ್ಮ ದನಗಳ ಸಗಣಿ ಉಚ್ಚಿಯೇ ಲಾಭ. ಅದನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ, ನಮ್ಮ ಭೂಮಿಗೆ ಗೊಬ್ಬರ ಬೇರೆ ತಂದು ಹಾಕೋದು ಬೇಡ, ಬೆಳೆ ಒಳ್ಳೇದು ಬರ್ತದೆ, ಅದರಿಂದ ಒಳ್ಳೇದಾಗ್ತದೆ. ನಿಜ ಹೇಳಬೇಕಂದ್ರೆ ಹೈನುಗಾರಿಕೆಯಲ್ಲಿ ಲಾಭ ಸಗಣಿ ಮಾತ್ರ. ಅದನ್ನ ಸದುಪಯೋಗ ಮಾಡಬೇಕು, ಗೊಬ್ಬರ ಗ್ಯಾಸ್ ಹಾಕಿ ನಮ್ಮ ಮನೆಯಿಂದ ಉಪಯೋಗಿಸ್ಕೊಳ್ಳೋದು, ನಂತರ ಅದರ ಸ್ಲರಿಯನ್ನು ಗೊಬ್ಬರ ಮಾಡಿ ಹಾಕುವುದು, ನಂತರ ಈಗ ಹೊಸದಾಗಿ ಜೀವಾಮೃತ ಮತ್ತೊಂದು ಇನ್ನೊಂದು ಅಂತೆಲ್ಲ ನಮಗೆ ಸಾವಯವ ಕೃಷಿಯಲ್ಲಿ ಬರ್ತದೆ, ಅದನ್ನು ಮಾಡಿ ಬೆಳೆಗಳಿಗೆ ಉಪಯೋಗಿಸಿದ್ರೆ ಅದು ಭಾರಿ ಉತ್ತಮ ಆಗ್ತದೆ. ಹಾಗಾಗಿ ಜನಗಳು ಮನಸ್ಸು ಮಾಡಿದ್ರೆ ಹೈನುಗಾರಿಕೆ ಕೃಷಿ ಒಂದಕ್ಕೊಂದು ಪೂರಕ. ಹಾಲಿನ ಮಾರಾಟದಿಂದ ಬರುವಂತಹ ದುಡ್ಡೆಲ್ಲವೂ ಕೂಡ ಖರ್ಚಾಗಿ ಹೋಗ್ತದೆ. ಖರ್ಚಾಗಿ ಹೋಗ್ತದೆ ಹಾಲು ದನಗಳ ಸಾಕುವುದಕ್ಕೆ, ಮತ್ತೆ ಅವನ ದಿನದ ಅವಶ್ಯಕತೆ ಸ್ವಲ್ಪ ಆಚೆ ಮಾಡ್ಲಿಕ್ಕೆ ಅಲ್ಲದೆ ಮತ್ತೇನು ಲಾಭ ಸಿಗುವುದಿಲ್ಲ. ಏನು ಸರ್ಕಾರ ಕೊಟ್ಟ ಆ 5 ರೂಪಾಯಿ ಮಾತ್ರ ಲಾಭ, ಉಳಿತಾಯ. ನಂತರ ಸಗಣಿ ಮಾತ್ರ ಲಾಭ. ಈಗ ಸಗಣಿ ಮತ್ತು ಈ ಗೊಂಜಲವನ್ನ ಯಾವ ರೀತಿ ಎಲ್ಲ ಬಳಕೆ ಮಾಡಬಹುದು, ಯಾವ ರೀತಿ ಮಾಡ್ತಾ ಇದ್ದಾರೆ, ಅದರ ಪೋಷಕಾಂಶ ನಷ್ಟ ಆಗ್ತದೋ ಅಥವಾ ನಿಜವಾಗಿ ಉಪಯೋಗ ಆಗ್ತದೆ? ಅದರಲ್ಲಿ ನಮ್ಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ. ಮಾಹಿತಿ ಅಂದ್ರೆ ನಮ್ಮ ಜನಗಳು ಹೇಳುದು ಹೇಳಿದ್ದನ್ನು ಕೇಳುದಿಲ್ಲ. ಗೋಬರ್ ಗ್ಯಾಸ್ ಇದ್ದವರು ಮನೆ ಸ್ಲರಿ ಮಾಡ್ತಾರೆ, ಸ್ಲರಿಯನ್ನು ಸರಿಯಾಗಿ ಸರಿಯಾಗಿ ಕಾಂಪೋಸ್ಟ್ ಗೊಬ್ಬರ ಮಾಡುವುದಿಲ್ಲ. ಸರಿಯಾಗಿ ಮಾಡುವುದಂದ್ರೆ ಹೇಗೆ? ಸರಿಯಾಗಿ ಮಾಡುವುದಂದ್ರೆ ಅಂದ್ರೆ ಆಗಿಂದಾಗೆ ಈ ನಮ್ಮ ಕೃಷಿ ಇಲಾಖೆಯವರು ಹೇಳುವಾಗೆ ಅಷ್ಟು ದರಗಿರುಗಳನ್ನೆಲ್ಲ ತಕೊಬಂದು ಹಾಕಿ ನಂತರ ಸ್ಲರಿ ಹಾಕಿ ನಂತರ ಬೇರೆ ಬೇರೆ ಲಘು ಪೋಷಕಾಂಶಗಳೆಲ್ಲ ಇರ್ತದೆ ಅದನ್ನೆಲ್ಲ ಹಾಕಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ತಿಂಗಳಿಗೆ ಒಂದು ನಿಮ್ ಒಂದು 500 ಹೆಡಿಗೆ ಗೊಬ್ಬರ ಮಾಡಬಹುದು. ಒಂದು ದನದಿಂದ ಒಂದು 500 ಹೆಡಿಗೆ ಗೊಬ್ಬರ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಇಡೀ ತೋಟಕ್ಕೆ ಸಾಕಾಗುವಷ್ಟು ಮಾಡ್ಲಿಕ್ಕೆ. ಮತ್ತೊಬ್ರು ನಿಮ್ ಕಡೆ ಎಲ್ಲ ಒಬ್ರು ಪಟ್ಟರಿದ್ರು, ಒಂದು ದನದಿಂದ 1 ಎಕರೆಗೆ ಅವರು ಬಾಳೆಕರು ವಿಧಾನ ಅದು ಮಾಡ್ಲಿಕ್ಕೆ ಸಾಧ್ಯ. ಅಂತೂ ಕೃಷಿಗೂ ಹೈನುಗಾರಿಕೆಗೂ ಪರಸ್ಪರ ಸಂಬಂಧ, ಅವಿನಾಭಾವ ಸಂಬಂಧ. ಕೃಷಿ ಇಲ್ದಿದ್ರೆ ಹೈನುಗಾರಿಕೆ ಇಲ್ಲ, ಹೈನುಗಾರಿಕೆ ಇಲ್ದಿದ್ರೆ ಕೃಷಿ ಇಲ್ಲ. ಹಸುಗಳು ಎನ್ನುವಂತಹ ನಮ್ಮ ಕುಟುಂಬದ ಸದಸ್ಯರಿದ್ದ ಹಾಗೆ ಅವನ್ನು ಬಿಟ್ಟು ನಾವು ಎಲ್ಲಿ ಹೋಗ್ಲಿಕ್ಕಿಲ್ಲ, ನಮ್ಮನ್ನು ಬಿಟ್ಟು ಅವಕ್ಕೆ ಇರ್ಲಿಕ್ಕೆ ಆಗುದಿಲ್ಲ. ಹೊರಗಡೆ ಹೋಗಿ ಎಂತ ಮಾಡುದು? ಹೊರಗಡೆ ಹೋಗಿ ಏನ್ ಮಾಡುದು ಕೇಳಿದ್ರೆ ಸಮಾಜ ಜ್ಞಾನ ಬೇಡ. ಅಲ್ಲ, ಇಡೀ ದಿವಸ ಕೆಲಸ ಇರುವುದಿಲ್ಲ. ಹಾ, ಇಡೀ ದಿವಸ ಕೆಲಸ ಇರುವುದಿಲ್ಲ, ಹಾಗೆ ಪುರ್ಸೊತ್ ಮಾಡ್ಕೊಳ್ಬಹುದು, ಆದ್ರೆ ಊರ್ ಬಿಟ್ಟು ಹೋಗುವಾಗಿಲ್ಲ ಅಷ್ಟೇ. ಕೃಷ್ಣಮೂರ್ತಿ ಅವರೀಗ ಚೇಂಪಿ ಹಾಲು ಉತ್ಪಾದಕರ ಸಹಕಾರ ಸಂಘ ಬಹಳಷ್ಟು ಸಾಧನೆಯನ್ನ ಮಾಡಿದೆ ಅಂತ ನಾವು ಕೇಳಿದೀವಿ. ಈ ಒಂದು ಪ್ರದೇಶದಲ್ಲಿ ವಿಶೇಷವಾಗಿ ಈ ಉಡುಪಿ ಜಿಲ್ಲೆಯಲ್ಲಿಯೂ ಕೂಡ ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದೆ, ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿರಬೇಕಲ್ಲ? ಬಂದಿದೆ, ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಸಹಕಾರ ಸಂಘ ಅಂತ ಪ್ರಶಸ್ತಿ ಬಂದಿದೆ. 1994-95 ಸಾಲಿನಲ್ಲಿ ಉತ್ತಮ ಸಹಕಾರ ಸಂಘ ಅಂತ ಜಿಲ್ಲಾ ಮಟ್ಟದಲ್ಲಿ ಬಂದಿದೆ. ಒಕ್ಕೂಟದ ಬೆಳ್ಳಿ ಹಬ್ಬದಲ್ಲಿ ಕೂಡ ನಮ್ಮ ಸಂಘವನ್ನು ಗುರುತಿಸಿ ಬಹುಮಾನ ನೀಡಿದ್ದಾರೆ. ಈಗ ನೀವು ಗಮನಿಸಿದ ಹಾಗೆ ಮುಂದೆ ಏನೇನು ಯೋಜನೆಗಳನ್ನು ಹಾಕೊಳ್ಬಹುದು ರೈತರಿಗೆ, ಅಥವಾ ರೈತರನ್ನ ಪ್ರೋತ್ಸಾಹಿಸುವುದಕ್ಕೆ ಏನೇನು ಯೋಜನೆಗಳ ಅವಶ್ಯಕತೆ ಇದೆ? ಮುಂದೆ ಎಲ್ಲ ಜಾನುವಾರುಗಳಿಗೆ ಕಡಿಮೆ ಪ್ರೀಮಿಯಲ್ಲಿ ವಿಮೆ ಮಾಡಿಸುವ ವ್ಯವಸ್ಥೆ ಮಾಡ್ತೇವೆ. ಈಗ ಸದ್ಯ ಹೇಗಿದೆ ಪರಿಸ್ಥಿತಿ ವಿಮೆಯಲ್ಲಿ? ವಿಮೆಯಲ್ಲಿ ನಮ್ಮಲ್ಲಿ 50% ಆಗಿದೆ, ಇನ್ನೊಂದು 50% ನಾಡಿದ ಸೆಪ್ಟೆಂಬರ್ 30 ಮಾಡಬೇಕು. ಅಂದ್ರೆ ಪ್ರೀಮಿಯಂ ಅಂದ್ರೆ 30,000 ರೂಪಾಯಿ ಮೌಲ್ಯದ ದನಕ್ಕೆ ವಾರ್ಷಿಕ 140 ರೂಪಾಯಿ, ಭಾರಿ ಕಡಿಮೆ. ಬೇರೆ ಕಂಪನಿಗೆ ಹೋಲಿಸಿದ್ರೆ ನಮ್ಮ ಒಕ್ಕೂಟದಿಂದ ಮಾಡುವಂತ ವಿಮೆ ಪ್ರೀಮಿಯಂ ಭಾರಿ ಕಡಿಮೆ. 50,000 ರೂಪಾಯಿ ಮೌಲ್ಯದ ದನಕ್ಕೆ

ಗುರುರಾಯ ಎಲ್ಲ ನಿನ್ನ ಪಾದದಲ್ಲೇ ವೈಕುಂಠವಿಲ್ಲೇ ಕೈಲಾಸವಿಲ್ಲೇ ಗುರುರಾಯ ಎಲ್ಲ ನಿನ್ನ ಪಾದದಲ್ಲೇ ವೈಕುಂಠವಿಲ್ಲೇ ಕೈಲಾಸವಿಲ್ಲೇ ಗುರುರಾಯ ಎಲ್ಲ ನಿನ್ನ ಪಾದದಲ್ಲೇ ವೈಕುಂಠವಿಲ್ಲೇ ಕೈಲಾಸವಿಲ್ಲೇ ಸ್ಮರಣೆ ಗುರು ನಿನ್ನ ಕರುಣೆ ಆನಂದ ತರಲು ನಿಜ ಮುಕ್ತಿ ಕೊಡಲು ಗುರುವಿಂದ ಲೋಕ ಗುರುವಿಂದ ನಾಕ ಗುರುವಿಂದ ಲೋಕ ಗುರುವಿಂದ ನಾಕ ಗುರುವಿಂದ ಎಲ್ಲ ಗುರುವಲ್ಲೇ ಎಲ್ಲ ನನ್ನೆಲ್ಲ ಪಾಪ ನನ್ನೆಲ್ಲ ತಾಪ ಕಳೆವಂಥ ಶಕ್ತಿ ಗುರುವೆಂಬ ಜ್ಯೋತಿ ವೈಕುಂಠವಿಲ್ಲೇ ಕೈಲಾಸವಿಲ್ಲೇ ಸ್ಮರಿಸೋನು ಜಾಣ ನಿನ್ನಂತರಂಗ ಅರಿಯುವುದೇ ಜ್ಞಾನ ಕಾರುಣ್ಯ ಸಿಂಧು ನನ್ನಾತ್ಮ ಬಂಧು ಕಾರುಣ್ಯ ಸಿಂಧು ನನ್ನಾತ್ಮ ಬಂಧು ಬೆಳಕನ್ನು ತೋರು ನೀ ಬೇಗ ಬಂದು ದೇಹ ನಿನದು ಈ ಜೀವ ನಿನದು ಆ ನಿನ್ನ ಪಾದ ಎಂದೆಂದು ನನದು ವೈಕುಂಠವಿಲ್ಲೇ ಕೈಲಾಸವಿಲ್ಲೇ ಗುರುರಾಯ ಎಲ್ಲ ನಿನ್ನ ಪಾದದಲ್ಲೇ ವೈಕುಂಠವಿಲ್ಲೇ ಕೈಲಾಸವಿಲ್ಲೇ ಶ್ರೀ ವಿದ್ಯಾಭೂಷಣ ಹಾಡಿರುವ ಜಗನ್ನಾಥದಾಸರ ರಚನೆ ಶಂಭೋ ಪಾಲಿಸೋ ನೀಯನ್ನ ಶಂಭೋ ಪಾಲಿಸೋ ನೀಯನ್ನ ಜಗದಂಬಾ ರಮಣ ಮುಕ್ಕಣ್ಣ ಅಂಬಾರಮಣ ಮುಕ್ಕಣ್ಣ ಶಂಭೋ ಪಾಲಿಸೋ ನೀಯನ್ನ ಕುಂಭಿಣಿ ಕೃತರಥ ಎಂಭಾರಿನುತ ಪಾದ ಅಂಬುಜ ಅಂಬಾರಮಣ ಮುಕ್ಕಣ್ಣ ಶಂಭೋ ಪಾಲಿಸು ನೀಯನ್ನ ನಂದಿವಾಹನ ತ್ರಿಶೂಲಿ ಶತಾನಂದ ನಂದನ ಕಪಾಲಿ ವಂದಿಪ ಜನರಘ ಚಿಂದಿಸಿ ಸುಜ್ಞಾನಾನಂದ ಸಲು